ತಿರುಗಿ ಮನೆ ಮನೆಗೆ ಫಸ್ಟು ಶುರು ಈ ಕಾನ್ಸೆಪ್ಟ್ ಬಂದಾಗ, ಈಗ ಸ್ತ್ರೀ ಶಕ್ತಿ ಸಂಘ ಅಂತ ಅದ್ರ ನಂತರ ಗೌರ್ಮೆಂಟಿಂದ ಬಂತು. ಇದು ನಬಾರ್ಡ್ನವರು ಪರಿಚಯಿಸಿದ್ದು ನಮಗೆ, ನಾವು ಸ್ವಸಹಾಯ ಸಂಘ ಮಾಡಬೇಕಾದ್ರೆ ಅದು ಹೊಸದಾಗಿ ಬಂದಿತ್ತು. ಅವಾಗ ನಾನು ಮದುವೆಯಾಗಿ ಊರಿಗೆ ಹೊಸದಾಗಿ ಬಂದಿದ್ದೆ, ನನಗೆ ಜನರ ಸಂಪರ್ಕ ಒಂದು ಏನೋ ಒಂದು ಮಾಧ್ಯಮ ಬೇಕಾಗಿತ್ತು. ಇದೊಂದು ಕಾನ್ಸೆಪ್ಟ್ ನನಗೆ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ನಾನು ಮನೆ ಮನೆಗಳಿಗೆ ಹೋಗಿ ಇಲ್ಲಿ ಪರಿಚಯ ಮಾಡಿಕೊಂಡು ಮನೆ ಮನೆಗಳಿಗೆ ಹೋಗಿ ನಾವೊಂದು ಹೀಗೆ ಸ್ವಸಹಾಯ ಸಂಘ ಮಾಡೋಣ, ಮಹಿಳೆಯರದೊಂದು ಗ್ರೂಪ್ ಮಾಡ್ಕೊಳ್ಳೋಣ, ನಾವು ಸ್ವಾವಲಂಬಿಗಳಾಗ್ಬೋದು ಅಂತೆಲ್ಲ ಹೇಳಿ ಮನೆ ಮನೆಗೆ ಹೋದೆ. ಆಗ ಎಲ್ಲರೂ ಹ್ಞೂ ಅಂದರು, ಯಾರೂ ಇಲ್ಲ ಅಂತ ಹೇಳಲಿಲ್ಲ. ಆದರೆ ಬರ್ಲಿಕ್ಕೆ ಮಾತ್ರ ಬಂದಿದ್ದು ಕೇವಲ 7 ಜನ ಮಾತ್ರ ಅವಾಗ ಸ್ಟಾರ್ಟಿಂಗಲ್ಲಿ ಬಂದಿದ್ದು. ಆದ ನಂತರ ನಾವು ಸಂಘ ನಡೆಸಿದ ಮೇಲೆ ನಮ್ಮ ಇದನ್ನು ನೋಡಿಕೊಂಡು ಚಟುವಟಿಕೆಗಳನ್ನು ನೋಡಿಕೊಂಡು ಸಂಘದಲ್ಲಿ ಸೇರಿದ ಹೆಣ್ಮಕ್ಳು ಸುಧಾರಣೆಗಳು ಅಂದರೆ ಒಂದು ಏನೇನು ಅಭಿವೃದ್ಧಿ ಆಗಿದ್ದನ್ನು ನೋಡಿಕೊಂಡು ಮತ್ತೆ ನಮ್ಮ ಜನ ಸೇರಿಕೊಂಡ್ರು. 15 ಸಂಖ್ಯೆಯವರೆಗೂ ನಮ್ಮ ಸದಸ್ಯರಾಗಿದ್ದಾರೆ. ಅದರ ನಂತರ ಸಾಕಷ್ಟು ನಾವು 7 ಬೀಳುಗಳನ್ನು ನೋಡಿದ್ದೀವಿ ಸ್ವಸಹಾಯ ಸಂಘದಲ್ಲಿ, ಸಾಕಷ್ಟು ನಾವು ಕಲ್ತಿದ್ದೀವಿ, ಸಾಕಷ್ಟು ಇನ್ನೂ ಕಲೀಲಿಕ್ಕಿದೆ. ಈಗ ವಿಮಲ್ ಅವರು ಏನು ಹೇಳ್ತಾರೆ ಹೇಳು. ಹಾಂ, ನಾನು ಸೇರಿಕೊಂಡಿದ್ದು ಒಂದು ಇವ್ರದ್ದು ಶುರು ಮಾಡೋ ಒಂದು 5 ವರ್ಷ ಆಗಿತ್ತು ಸ್ವಸಹಾಯ ಸಂಘ ಮಾಡಿ. ಫಸ್ಟ್ ಕೇಳಲಿಕ್ಕೂ ಬಂದಿದ್ರು, ಆವಾಗ ನನಗೆ ಆಗ್ತಾ ಇರಲಿಲ್ಲ ಮನೆಯಿಂದ ಹೊರಗಡೆ ಬರಲಿಕ್ಕೂ, ಪುರುಸೊತ್ತು ಇರ್ತಾ ಇರಲಿಲ್ಲ, ಕೆಲಸಕ್ಕೆ ಹೋಗೋದಿತ್ತು ಕೂಲಿ ಕೆಲಸಕ್ಕೆ. ಹೊಸದಾಗಿ ಜಮೀನು ಮಾಡಿದ್ವಿ ನಾವು ಇಲ್ಲಿ ಬಂದು ಈ ಊರಿಗೆ, ನಾವು ಯಲ್ಲಾಪುರದವರು ಮೇನ್ ಮೂಲತಃ ನಮ್ದು ಯಲ್ಲಾಪುರ. 5 ವರ್ಷ ನಂತರ ಸೇರಿಕೊಂಡೆ. ಅದ ನಂತರ ಸ್ವಲ್ಪ ಹಣ 10-10 ರೂಪಾಯಿ ಇಡೋದು ನಮ್ಮದು ವಾರ, 10 ರೂಪಾಯಿ ಆದರೂ ಇರ್ತಾ ಇರಲಿಲ್ಲ ದುಡ್ಡು. ಈಗ ನಾವು 50-50 ರೂಪಾಯಿ ಇಡ್ತೀವಿ. ಅದು ಸ್ವಲ್ಪ ದುಡ್ಡು ಇಟ್ಟಮೇಲೆ ಸಾಲ ತೆಗಿತಿದ್ರು ಈ ಸಂಘದಿಂದ, ಸಾಲ ಇದು ಮಾಡಿ ನಮ್ಮ ದುಡ್ಡು ಕಡಿಮೆ ಇದ್ರೂ ಇಲ್ಲಿ ಅಮೌಂಟ್ ಕಡಿಮೆ ಇದ್ರೂ ಅದರಿಂದ ಸಾಲ ತೆಗೆಯೋದು ಮಕ್ಕಳಿಗೆ ಓದಿಸ್ಲಿಕ್ಕೆ ಫಸ್ಟ್ ತೆಗ್ದಿದ್ದು ನಾನು. ಆಮೇಲೆ ಕೃಷಿಗೆ ಮದುವೆ ಮಾಡೋದು, ಏನು ಮನೆ ರಿಪೇರಿ ಕೊಟ್ಟಿಗೆ ರಿಪೇರಿ, ಸಾಲ ತೆಗಿತಾನೆ ಇರೋದು ತುಂಬ್ತಾನೆ ಇರೋದು, ಆ ಥರ ನಡ್ಕೊಂಡು ಬಂದ್ವಿ. ದೊಡ್ಡ ಪ್ರಮಾಣದಲ್ಲಿ ಅಂದರೆ 1.5-2 ಲಕ್ಷ ತನಕನೂ ಸಾಲ ತೆಗ್ದಿದ್ದೀವಿ ಒಬ್ಬೊಬ್ರು. ಅದು ತುಂಬಿದ ಮೇಲೆ ಮತ್ತೊಬ್ರು ತೆಗಿಬೇಕು, ಆವಾಗ ಮೊದಲು ಅಷ್ಟು ದುಡ್ಡು ಅಲ್ಲಿ ಇರಲಿಲ್ಲ, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಹಾಂ, ವಿಶಾಲಕ್ಷಿ ಅವರು ಏನು ಹೇಳ್ತಾರೆ, ಸಾಮಾನ್ಯವಾಗಿ ಈಗ ಪುರುಷ ಪ್ರಧಾನ ಸಮಾಜ ಅಂತ ಹೇಳುವಂತಹದ್ದು, ಮಹಿಳೆಯರು ಇಂಥ ಒಂದು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಬೇಕು, ಸ್ವಸಹಾಯ ಸಂಘಗಳಲ್ಲಿ ಸೇರಿಕೊಳ್ಬೇಕು, ಬೇರೆ ಬೇರೆ ಚಟುವಟಿಕೆಯನ್ನು ಮಾಡಬೇಕು ಅಂದಾಗ ಮನೆಯ ವಾತಾವರಣ ಹೇಗೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತೀರಿ? ಮನೆಯಲ್ಲಿ ಅವರು ಪುರುಷರ ಇದು ಬೇಕು, ಅವರು ಹೊರಗೆ ಹೋಗ್ಲಿಕ್ಕೆ ಬಿಟ್ಟರೆ ನಾವು ಈ ಸ್ವಸಹಾಯ ಸಂಘ ಇದಕ್ಕೆಲ್ಲ ಬಂದು ಮಾಡ್ಬೋದು. ಇದು ಸ್ವಸಹಾಯ ಸಂಘಕ್ಕೆ ಬಂದದ್ರಿಂದ ಅವ್ರಿಗೆ ತುಂಬ ಖುಷಿಯಾಯಿತು. ಅವರಿಗೆ ಕಷ್ಟದ ಟೈಮಲ್ಲಿ ಅರ್ಜೆಂಟಾಗಿ ಯಾವುದು ಕಾಗದ ಪತ್ರಗಳು ಇದು ಏನೂ ಬೇಕಾಗಿಲ್ಲ, ನಾವು ಬಂದು ಒಂದು ಮೀಟಿಂಗ್ ಕರೆದು ಬಂದು ಎಲ್ಲರೂ ಸಹಿ ಮಾಡಿ ಎಲ್ಲರೂ ಒಪ್ಪಿಗೆ ತೊಗೊಂಡು ಸಾಲ ತೊಗೊಂಡು ಹೋಗಿ ಕೊಡ್ಬೋದು, ಏನೇ ಕೆಲಸ ಏನೇ ಇದನ್ನು ಮುಂದುವರಿಸ್ಬೋದು. ಅದರಿಂದ ಪುರುಷರಿಗೆ ಮಹಿಳೆಯರ ಪ್ರೋತ್ಸಾಹ ಸಿಕ್ತು. ಅದರಿಂದ ನಾವು ಸಂಘದಲ್ಲಿ ಸಾಲ ತೆಗೆದು ಜೇನು ಪೆಟ್ಟಿಗೆ ಜೇನು ಸಾಕಾಣಿಕೆ ಮಾಡಿದ್ವಿ, ಮತ್ತು ಹಪ್ಪಳ ಚೀಪ್ಸು ಹಾಗೆ ಅರಸಿನ ಪೌಡರು ಮಿಷನ್ ಹಿಟ್ಟಿನ ಗಿರಣಿ ಎಲ್ಲ ತಗೊಬಂದು ಇದೆಲ್ಲ ಮಾಡಿ ತುಂಬ ಸಹಾಯ ಆಗಿದೆ ಸ್ವಸಹಾಯ ಸಂಘದಿಂದ. ವಾಣಿಯವರೀಗ ಹೇಳಿ, 24 ವರ್ಷದ ಹಿಂದೆ ಇಂಥ ಒಂದು ಸಂಘಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು, ಆಮೇಲೆ ಸಾಕಷ್ಟು 7 ಬೀಳುಗಳನ್ನು ಕಂಡಿದೆ ಅಂತ ಹೇಳಿದ್ರಿ, ಇದನ್ನು ಸ್ವಲ್ಪ ದಾಖಲಿಸಿ, ಏನೇನು 7 ಬೀಳುಗಳು? ಮೊದಲು ನಾವು ಸ್ವಸಹಾಯ ಸಂಘ ಅಂತ ಹೇಳಿದಾಗ ಆವಾಗ ಇಷ್ಟು ಪ್ರಚಲಿತವಾಗಿರಲಿಲ್ಲಾಗಿತ್ತು ನಾವು ಸಂಘ ಮಾಡಬೇಕಾದ್ರೆ. ಹಾಗಾಗಿ ಅದು ಏನು ಎತ್ತ ಹಣ ಸೇರಿಸೋದು, ಹಣದ ವ್ಯವಹಾರ ಅಂದ ತಕ್ಷಣ ಜನರಿಗೆಲ್ಲ ಒಂಥರ ಭಯ, ಎಲ್ಲಿ ಏನಾದರೂ ಮಾಡಿ ಹಣ ಎಲ್ಲಾದರೂ ಮೋಸ ಆಗತ್ತಾ ಅವ್ಯವಹಾರ ಆಗತ್ತಾ ಅನ್ನುವಂಥ ಒಂದು ವಿಶ್ವಾಸ ಇರೋದಿಲ್ಲ. ಆಮೇಲೆ ಯಾವಾಗ ನಾನು ಅದು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ 7 ಜನ ಸದಸ್ಯರು ಸೇರಿ ನಾವು ಕೇವಲ 10-10 ರೂಪಾಯಿನ ವಾರಕ್ಕೊಂದು ಉಳಿತಾಯ ಮಾಡೋದು, ಆಮೇಲೆ ಬ್ಯಾಂಕ್ ಖಾತೆ ತೆಗೆದ್ವಿ. ಬ್ಯಾಂಕ್ ಖಾತೆ ತೆಗೆದ ಮೇಲೆ ನೀಟಾಗಿ ನಾವು ಪ್ರತಿಯೊಬ್ಬರು ವಾರಕ್ಕೊಬ್ಬರು ದಿವಸ ಹೋಗಿ ಬ್ಯಾಂಕಿಗೆ ಹೋಗಿ ತುಂಬಿ ಬರೋದು, ಹೀಗೆ ಪ್ರತಿಯೊಬ್ಬರಿಗೂ ಬ್ಯಾಂಕಿನ ವ್ಯವಹಾರ ಕಲ್ತರು, ಹೊರಗೆ ಹೋಗೋದನ್ನು ಕಲ್ತರು, ಬ್ಯಾಂಕ್ ಅಂದರೆ ಏನು ಹಣ ಅಂದರೆ ಏನು ಅನ್ನೋದು ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾಯಿತು. ಆಮೇಲೆ ಹಾಗೆ ನಿಧಾನಕ್ಕೆ ಇದರಿಂದ ಸಾಲ ತಗೊಳ್ಬೋದು. ಆವಾಗೆಲ್ಲ ನಮ್ಮ ಹತ್ರ ಇರೋದು ಹಣ ಕಡಿಮೆ, ನಬಾರ್ಡಿಂದ ನಮಗೊಂದು 5,000 ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ರು, ದುಡಿಯುವ ಬಂಡವಾಳ ಅಂಥೇಳಿ. ಅಷ್ಟರಲ್ಲೇ ಅಷ್ಟೇ ಒಂದು 500 ರೂಪಾಯಿ 1,000 ಇಷ್ಟೇ ಸಾಲ ತಗೊಳ್ತಿರೋದು ನಾವು, ಒಂದು ಸ್ವಲ್ಪ ಒಂದು ವಾರಕ್ಕಾಗುವಷ್ಟು, ಒಂದು ತಿಂಗಳಿಗಾಗುವಷ್ಟು ತಗೊಳ್ಳೋದು, ಮತ್ತೆ ತುಂಬೋದು. ಹೀಗೆ ಮಾಡ್ತಾ ಮಾಡ್ತಾ ನಾವು ಸಂಘವನ್ನು ಅದರ ನಂತರ ಹೀಗೆ ನಾವು ಸಂಘ ನಡೆಸೋದನ್ನು ನೋಡಿ ನಮ್ಮ ಕೃಷಿ ಇಲಾಖೆ ಈ ಇಲಾಖೆಗಳಿಗೆಲ್ಲ ಇವ್ರದ್ದೊಂದು ಬ್ಯಾಂಕಿಗೆ ಹೋಗ್ತಿದ್ವಲ್ಲ, ಇವ್ರದ್ದೊಂದು ಸಂಘ ನಡೀತಾ ಉಂಟು, ಚೆನ್ನಾಗಿ ನಡೀತಾ ಇದೆ, ಏನು ಮಾಡ್ತಿದ್ದಾರೆ ಅಂಥೇಳಿ ಅವ್ರು ನಾವು ಸ್ವಲ್ಪ ಗುರುತಿಸ್ಕೊಂಡ್ವಿ. ನಮಗೆ ಏನಾದರೂ ಅವ್ರದ್ದು ತರಬೇತಿಗಳಿಗಿದ್ರೆ ಕರಿತಿದ್ರು, ಅದಕ್ಕೆ ಹೋಗ್ತಿದ್ವಿ. ಆಮೇಲೆ ಈ ಕೃಷಿ ಮೇಳ ಇಂಥದ್ದೆಲ್ಲ ಮೇಳ ಇದ್ರೆ ನಮಗೆ ಹೇಳ್ತಿದ್ರು. ಆವಾಗ ನಾವು ಉಪ್ಪಿನಕಾಯಿ ಹಾಗಲಕಾಯಿ ಸಂಡಿಗೆ ನಮ್ಗೆ ಏನೇನು ಬರುತ್ತೋ ನಮಗೆ ನಮ್ಮ ಈ ನಮ್ದು ಹೇಗಿದೆ ಅಂತಂದರೆ ಈ ನಮ್ಮದು ಹಳ್ಳಿಯಲ್ಲಿ ಒಂದು ಹತ್ತಿರ ಮನೆ ಇಲ್ಲ. ನೀವು ಬಯಲುಸೀಮೆ ಹಳ್ಳಿ ಥರ ಹಳ್ಳಿ ಅಲ್ಲ ಇದು, ಪಕ್ಕಪಕ್ಕದಲ್ಲಿ ಮನೆ ಇಲ್ಲ, ಒಂದು 2 ಕಿಲೋಮೀಟ್ರಿಗೆ ಒಂದು ಮನೆ, 3 ಕಿಲೋಮೀಟ್ರಿಗೆ ಒಂದು ಮನೆ. ಆದರೆ ನಾವೇನು ಮಾಡ್ತಿದ್ವಿ, ಒಟ್ಟು ಸೇರಿ ಅಂತೂ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮಗೇನು ಬರುತ್ತೆ, ನಮ್ಮ ಮಹಿಳೆಯರಿಗೆ ಏನೇನು ಬರುತ್ತೋ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಮಾಡೋದು, ಅದನ್ನು ನಾವು ಪ್ಯಾಕೇಜಿಂಗ್ ಮಾಡಿ ಈ ಕೃಷಿ ಮೇಳಗಳಲ್ಲಿ ಅದಕ್ಕೆಲ್ಲ ಅಲ್ಲಿ ಹೋಗಿ ಮಾರಾಟ ಮಾಡಿ ಬರ್ತಿದ್ವಿ. ಅದಷ್ಟೇ, ಅಂದರೆ ನಾವು ದೊಡ್ಡ ಮಾರ್ಕೆಟ್ ಅಂತ ಮಾಡ್ಕೊಳ್ಳಿಲ್ಲ, ಚಿಕ್ಕದೆ ಎಲ್ಲಿ ಅವಕಾಶ ಸಿಕ್ತೋ ಅವಕಾಶ ಸಿಕ್ಕುವಾಗ ಮಾಡ್ಕೊಂಡು ಹೋಗಿ ಮಾರಾಟ ಮಾಡಿದ್ವಿ. ಹೀಗೆ ನಮ್ಮದೇ ನಮ್ಮ ಇದು ವ್ಯಾಪ್ತಿ ಬೆಳೀತಾ ಹೋಯಿತು. ಹೀಗೆ ಎಲ್ಲಿ ತನಕ ಅಂತಂದರೆ ನಮ್ಮ ಸಂಘದಲ್ಲಿ ಹೊಳೆಲ್ಕರೆಗೆ ಹೋಗಿ ಬಂದಿದ್ದಾರೆ, ಆಮೇಲೆ ಕೊಯಮತ್ತೂರು ತನಕನೂ ಹೋಗಿ ನಮ್ಮ ಇವನ್ನೆಲ್ಲ ಮಾಡಿದ ವಸ್ತುಗಳನ್ನು ನಾವು ಮಾರಾಟ ಮಾಡಿ ಅಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಅದಂದರೆ ನಾವು ಹೇಳಿದ್ವಲ್ಲ, ನಮ್ಮಷ್ಟಕ್ಕೆ ನಾವು ಹೋದದ್ದಲ್ಲ, ಈ ಇಲಾಖೆಗಳ ಮುಖಾಂತರ ಅವರು ಅಲ್ಲಿ ಏನೋ ಒಂದು ಇದಿತ್ತು ಅಂತಂದ್ರೆ ಅವರ ಸಹಾಯದಿಂದ ನಾವು ಹೋದ್ವಿ. ಆದ್ರೆ ನಾವು ಸಂಘಟನೆ ಮಾಡ್ಕೊಂಡಿದ್ರಿಂದ, ನಾವು ಒಂದು ಸಂಘ ಅಂತ ಮಾಡ್ಕೊಂಡಿದ್ರಿಂದ ನಮ್ಮನ್ನ ಅವರು ಸಂಪರ್ಕಿಸಿದ್ರು, ನಮ್ಮನ್ನ ಅವ್ರು ಕರ್ಕೊಂಡು ಹೋದ್ರು. ನಾವು ಒಬ್ಬೊಬ್ರೆ ಇದ್ರೆ ಒಬ್ಬರನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲಾಗಿದ್ರು. ನಾವು ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದ್ದಕ್ಕೆ ಆ ಬ್ರ್ಯಾಂಡ್ ಅಡಿಯಲ್ಲಿ ನಾವು ಮಾಡಿದ ಇಂಡಿವಿಜುವಲ್ ವಸ್ತು ಇರಬಹುದು, ಆದ್ರೆ ನಾವು ಮಾರಾಟ ಮಾಡಿದ್ದು ಭಾಗ್ಯಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘದ ಪ್ರಾಡಕ್ಟ್ ಅಂತ ಅಷ್ಟಕ್ಕೆ ಮಾಡಿರ್ಬೋದು. ಆದ್ರೂ ನಮ್ಗೆ ಎಷ್ಟೋ ಅನುಭವ ಸಿಕ್ತು, ವ್ಯಾಪಾರ ಅಂದರೆ ಹೇಗೆ ಹೇಗೆ ಮಾರ್ಕೆಟ್ ಮಾಡಬೇಕು. ನಮ್ಮ ಅಂದರೆ ನೀವು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ನೀವು ಕೊಡ್ತೀರಿ, ಶುದ್ಧವಾದ ಕ್ವಾಲಿಟಿಯನ್ನು ಪ್ರಾಡಕ್ಟನ್ನು ಕೊಡ್ತೀನಿ ಅಂದರೆ ಅದಕ್ಕೆ ಮಾರ್ಕೆಟ್ ಇದ್ದೇ ಇದೆ ಅನ್ನೋವಂಥದ್ದು ನಮಗೆ ಗೊತ್ತಾಯಿತು. ಹೀಗೆ ನಮಗೆ ಜನರ ಪರಿಚಯ ಕೂಡ ಆಯಿತು, ಮತ್ತು ಜಗತ್ತು ಹೇಗಿದೆ ಅನ್ನೋವಂಥ ಒಂದು ಈ ಪುಟ್ಟ ಹಳ್ಳಿಯಿಂದ ನಾವು ಹೊರಗಿನ ಜಗತ್ತನ್ನು ನೋಡಿದ್ವಿ ಈ ಸ್ವಸಹಾಯ ಸಂಘದ ಮೂಲಕ. ವಿಮಲ ಭಾಸ್ಕರ್ ಭಟ್ ಅವರಿಗೆ ಮೊದಲೆಲ್ಲ ಕೂಡು ಕುಟುಂಬದ ಒಂದು ವ್ಯವಸ್ಥೆ ಇತ್ತು, ಗ್ರಾಮೀಣ ಪ್ರದೇಶದಲ್ಲಂತೂ ಇದು ವ್ಯಾಪಕವಾಗಿ ಇತ್ತು. ಈಗಿನ ಪರಿಸ್ಥಿತಿ ಬದಲಾಗಿದೆ, ಮಕ್ಕಳೆಲ್ಲ ದೂರ ದೂರ ಹೋಗಿದ್ದಾರೆ, ಎಲ್ಲ ಬೇರೆ ಪೇಟೆ ಪಟ್ಟಣಗಳಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಹಿಳಾ ಸಂಘಟನೆ ಎನ್ನುವಂತಹದ್ದು ಮಹಿಳೆಯ ಪ್ರಾತಿನಿಧಿತ್ವವನ್ನು ಯಾವ ರೀತಿ ಹೆಚ್ಚಿಸಿದೆ ಅಂತ. ಅದು ಅಂದರೆ ಕೂಡು ಕುಟುಂಬದಲ್ಲಿರುವಾಗ ಹಿರಿಯರು ಕಳಿಸ್ತಾ ಇರಲಿಲ್ಲ, ಹೊರಗಡೆ ಹೋಗಬಾರ್ದು ಆ ಥರ ಇತ್ತು, ಒಂದು ರೀತಿಯ ಸಂಪ್ರದಾಯ ಇತ್ತು. ನಾನು ಚಿಕ್ಕವರಿರುವಾಗ, ನಮ್ಮ ತಾಯಿ ಮನೆ ಗುಂದ, ಚಿಕ್ಕವರಿರುವಾಗಿಂದಾನು ಅಲ್ಲಿಂದಾನು ಇತ್ತು, ಮಹಿಳಾ ಮಂಡಳ ಇತ್ತು, ಕಳಿಸ್ತಾ ಇರಲಿಲ್ಲ, ಮಧ್ಯದಲ್ಲೇ ಹೋಗ್ತಿದ್ವಿ. ಆದ್ರೂ ಈಗ ಇದು ಒಡೆದು ಒಡೆದು ಹೋಗ್ತದೆ ಕುಟುಂಬ, ಗಂಡ ಹೆಂಡತಿ ಇಬ್ಬರೇ ಇರಬೇಕಾದ್ರೆ ಹೇಗಾದರೂ ಮಾಡಿ ಒಪ್ಪಿಸಿ ಈ ಥರ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಳ್ಬಹುದು. ಅದು ಕೂಡು ಕುಟುಂಬ ಒಳ್ಳೇದಿದ್ರೂ ಆ ಥರ ಚಾನ್ಸ್ ಇರೋದಿಲ್ಲ, ಇದು ನಮ್ದೇ ಅಲ್ಲ ನಮ್ದೇ ಮಾಡ್ಕೊಳ್ಬೇಕು ಅಂತೇಳಿ ಆ ಥರ ಮುಂದೆ ಹೋಗ್ಬಹುದು ಅಂತ. ಕಾಲಕ್ಕೆ ಸರಿಯಾಗಿ ಬದಲಾವಣೆ ಕೂಡ ಅನಿವಾರ್ಯ ಆಗ್ತದೆ. ಮಕ್ಕಳು ಕಲಿತಾರೆ, ಹೊರಗೋಗ್ತಾರೆ, ಹೆಣ್ಣು ಮಕ್ಕಳಿಗೆ ನಾವು ಮದುವೆ ಮಾಡಿ ಕೊಟ್ಟಿರ್ತೀವಿ, ಅವಾಗ ಮನೇಲಿ ಇದ್ದವರು 2 ಜನ ಆಗೋದು, ಮತ್ತೆ ಮಗ ಸೊಸೆ ಇದ್ರೂ ಅವರು ಕಲಿತು ಬೇರೆ ಕಡೆನೆ ಹೋಗೋದು ನೌಕರಿ ಮಾಡಲಿಕ್ಕೆ. ಅವಾಗ ಅದಲ್ಲಿ ಜೋಡ ಕುಟುಂಬ ಇರುವುದಿಲ್ಲ, ಸಣ್ಣ ಕುಟುಂಬನೇ. ಈಗ ಆರ್ಥಿಕ ಸ್ವಾವಲಂಬನೆ ಅಂದ ತಕ್ಷಣ ಬೇರೆ ಬೇರೆ ಈಗ ಹಪ್ಪಳ ಸಂಡಿಗೆ ಮತ್ತೆ ಬೇರೆ ಬೇರೆ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ, ಬಹುಶಃ 1-2 ಕೈ ಸೇರಿದ್ರೆ ಸಾಕಾಗುವುದಿಲ್ಲ, 6 ಕೈಗಳು ಸೇರಬೇಕಾಗ್ತದೆ. ಇದನ್ನ ಸಂಗ್ರಹಿಸುವುದು ಹೇಗೆ, ಒಟ್ಟುಗೂಡಿಸುವುದು ಹೇಗೆ? ಅದು ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮ ಹತ್ರ ಆಗದಿದ್ರೆ ನಾವು ಆಳು ತಕೊಂಡು ಮಾಡ್ತೀವಿ ಅಷ್ಟೇ. ಖರ್ಚು ಬರ್ತದೆ, ಅದಕ್ಕೆ ನಾವು ಹೊಂದ್ಕೊಳ್ಬೇಕು, ಖರ್ಚುನು ಅದರೊಳಗೆ ಆಗುವಂಗೆ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ನಾವು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ದುಡ್ಕೊಂಡು ಮಾಡ್ಕೊಳ್ಬೇಕು. ಈಗ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಲ್ಲಿ ಒಂದು ರೀತಿಯ ಪಾರಂಪರಿಕ ವಿದ್ಯೆ ಇರ್ತದೆ ಅಂತ ನಾವು ಕೇಳಿದೀವಿ, ಈ ಬಗ್ಗೆ ಹೇಳಿ, ಅಂತಹ ವಿದ್ಯೆ ಏನಿದೆ ಗ್ರಾಮೀಣ ಪ್ರದೇಶದಲ್ಲಿ? ಪಾರಂಪರಿಕ ಅಂದ್ರೆ ನಾನು ಏನ್ ಹೇಳ್ಬಹುದು ಅಂದ್ರೆ, ಹಳೆಯದಾಗಿ ಏನಾದ್ರೂ ಸೃಷ್ಟಿ ಮಾಡಿಕೊಂಡು ಮಾರಾಟ ಮಾಡೋದ್ರಲ್ಲಿ, ಈಗ ಉಪ್ಪಿನಕಾಯಿ ಹೊಸ ತರ ಏನೋ ಯೂಟ್ಯೂಬ್ ನೋಡಿ ಮಾಡಿರ್ತಾರೆ, ನಾವು ಅದು ಅವರ ಅಜ್ಜಿ ಕಾಲದಿಂದ ನೋಡಿರ್ತೀವಿ, ಅದನ್ನೇ ಅಳವಡಿಸ್ಕೊಂಡು ಹೋಗ್ತೀವಿ. ಸ್ವಲ್ಪ ಒಂದು ಉದಾಹರಣೆ ಹೇಳಿಗ, ಉಪ್ಪಿನಕಾಯಿ ಮಾಡುವುದರಲ್ಲಿ ಪಾರಂಪರಿಕ ಜ್ಞಾನ ಹೇಗೆ ಅಂದ್ರೆ, ಈಗ ಯೂಟ್ಯೂಬ್ ನೋಡ್ಕೊಂಡು ಮಾಡುವಂಗಿಲ್ಲ, ನಾವೆಲ್ಲ ತಾಯಿಯವರು ನಮ್ಮ ಅತ್ತೆಯವರು ಆ ತರ ಅವ್ರು ಹ್ಯಾಂಗ್ ಮಾಡ್ತಿದ್ರು, ಬಿಸಿಲಲ್ಲಿ ಸ್ವಲ್ಪ ಒಣಸ್ಕೊಂಡು ಹುರಿದು ಮನೆಯಲ್ಲೇ ಮಾಡ್ಕೊಂಡು, ಈಗ ಗಿರಣಿಗೆ ತಗೊಂಡೋಗಿ ಪುಡಿ ಮಾಡಿ ತಂದು ಕಲಸಿಬಿಟ್ಟು ರೆಡಿಮಿಕ್ಸ್ ರೆಡಿಮೇಡ್ ಅದೆ ಹಂಗ್ ಮಾಡ್ತಾರೆ, ನಾವು ಮನೆಯಲ್ಲೇ ಪುಡಿ ಮಾಡ್ಕೊಂಡು ಮಾಡ್ತೀವಿ. ಈಗ ವಿಶಾಲಕ್ಷಿಯವರು ಹೇಳಬೇಕು, ಬೇರೆ ಬೇರೆ ಉತ್ಪನ್ನಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿರಿ, ಸ್ವಲ್ಪ ಪರಿಚಯ ಮಾಡಿಕೊಡಿ, ಏನೇನು ಮಾಡ್ತೀರಿ, ಹೇಗೆ ಮಾಡ್ತೀರಿ? ಜೇನು ಪೆಟ್ಟಿಗೆ ಸಾಕಿದ್ವಿ, ಸಂಘದಲ್ಲಿ ಸಾಲ ತೆಗೆದು ಇದು ಮಾಡಿ ಜೇನು ಪೆಟ್ಟಿಗೆಯನ್ನು ಮಾಡಿ, ಒಂದು 30 ಪೆಟ್ಟಿಗೆ ಇತ್ತು, ಮೂವತ್ಪೇಟೆಯಿಂದ ಇಲ್ಲೇ ಎಲ್ಲ ಲೋಕಲ್ಲು ಹೊರಗೆ ಎಲ್ಲ ಕೊಡ್ತಿದ್ವಿ. ಅವಾಗಿಷ್ಟೇ 280 ರೂಪಾಯಿ ಇಷ್ಟೇ ಇತ್ತಷ್ಟೇ, ಈಗೊಂದು 10 ವರ್ಷದ ಹಿಂದೆ. ಇವಾಗಿಲ್ಲ, ಇವಾಗ ಬೇರೆ ಬೇರೆ ಕಾರಣಾಂತರಗಳಿಂದ ಅದನ್ನು ಜೇನು ಪೇಟಿಗೆ ನಿಲ್ಲಿಸಿದ್ದೀವಿ. ಅರಶಿನ ಪೌಡರ್ ಇದು ಮಾಡ್ತೀವಿ. ಸ್ವಲ್ಪ ಈಗ ಜೇನು ಕೃಷಿಯ ಬಗ್ಗೆ ಹೇಳಿ, 10-20 ವರ್ಷದ ಹಿಂದಿನ ಕಥೆ ಆದರೂ ಕೂಡ ಆ ಜೇನು ಪೆಟ್ಟಿಗೆನ ನಿರ್ವಹಣೆ ಮಾಡುವುದು ಮಹಿಳೆಯರಿಗೆ ಒಂದು ಸ್ವಉದ್ಯೋಗ ಆಗ್ಬೋದಾ? ಹೇಗೆ ಸ್ವಉದ್ಯೋಗ ಆಗ್ಬೋದು? ಅದು ತಾಯಿ ಜೇನು ಇರುತ್ತೆ, ಅದಕ್ಕೆ ಆಹಾರಗಳನ್ನು ಕೊಡಬೇಕಾಗತ್ತೆ ಆವ ಟೈಮಿಗೆ ತುಂಬ. ಅದು ತೆಗಿಬೇಕಿದ್ರೆ ಇದು ಅದು ಸೂಕ್ಷ್ಮದ ಕೆಲಸ, ಅದು ಅದಕ್ಕೆ ಏನು ತಾಳ್ಮೆ ಬೇಕು, ತಾಳ್ಮೆಯಿಂದ ಸೂಕ್ಷ್ಮ. ಹೌದು, ಏನು ಜೇನು ತುಪ್ಪ ತಿನ್ಲಿಕ್ಕೆ ಎಷ್ಟು ಸವಿ ಇರ್ತದೆಯಾ ಅಷ್ಟೇ ಅದು ಇದೇ ಇರ್ತದೆ ಅದರಲ್ಲಿ ನೋವು. ಅದರ ಡಿವೈಡ್ ಮಾಡೋದಿರ್ತದೆ ಪೆಟ್ಟಿಗೆಯಿಂದ ಪೆಟ್ಟಿಗೆಗೆ ಒಂದು ಅದರ ಟೈಮಲ್ಲಿ ಡಿವೈಡ್ ಮಾಡಿ ಅದು ಬೇರೆ ಬೇರೆ ಮಾಡಿ ಬೇರೆ ಬೇರೆ ಇದು ಮಾಡಿ ಇಡಬೇಕಾಗ್ತದೆ. ಅದ್ರ ನಂತರ ಅದು ತೆಗೆದ ತಕ್ಷಣ ಜೇನುತುಪ್ಪ ಆಯಿತು ಅಂತ ನೋಡಿಕೊಂಡು ತೆಗಿಬೇಕಾಗ್ತದೆ, ಇಲ್ಲಾಂದ್ರೆ ತಿಂದು ಹಾರೋಗ್ಬಿಡ್ತದೆ. ಸುಮಾರು ಕಷ್ಟ ಇದೆ ಅದರಲ್ಲೂ. ಆದರೂ ನಾವು ಸಂಘದಿಂದ ಎಲ್ಲ ತಗೊಂಡು ಸಾಲ ಇದು ತಗೊಂಡು ಮಾಡಿದ್ದೇವೆ ಸುಮಾರು ವರ್ಷ ಮಾಡಿ. ಈಗ ಜೇನು ಕೃಷಿಯನ್ನು ನಿಲ್ಲಿಸುವುದಕ್ಕೆ ಏನು ಕಾರಣ? ಅದು ಬೇರೆ ಬೇರೆ ಕಾರಣಾಂತರಗಳಿಂದ ನಿಲ್ಲಿಸಿದ್ವಿ. ನಮ್ಮ ಫಸ್ಟ್ ನಮ್ಮ ಹೊಸ್ತಾಗಿ ಯಲ್ಲಾಪುರದಿಂದ ಬಂದಿದ್ದು, ಇಲ್ಲಿ ಚಿಕ್ಕ ಪುಟ್ಟ ಮನೆಗಳಿದ್ದು, ಅದ್ರ ಮನೆ ಕಟ್ಟೋದಾಯಿತು. ಬೇರೆ ಬೇರೆ ನಮ್ಮದು ಕೃಷಿ ಕೆಲಸದಲ್ಲಿ ತೋಟ, ಮೊದಲು ಅಡಿಕೆಯನ್ನು ಬರ್ತಾ ಇರಲಿಲ್ಲ, ಹೊಸ್ತಾಗಿ ಹಾಕಿದ್ದಾಗಿತ್ತು ಕೃಷಿಯನ್ನು ಹೊಸ್ತಾಗಿ ಮಾಡಿದ್ದು. ಅದ್ರ ನಂತರ ಜೇನು ಪೆಟ್ಟಿಗೆ ಮಾಡಿದ್ವಿ, ಅದ್ರ ನಂತರ ಇದು ಬಾಳೆ, ಅದ್ರ ನಂತರ ಹಸು ಸಾಗಾಣಿಕೆ, ವೆನಿಲಾ ಮಾಡಿದ್ವಿ. ಹಂಗೆ ಒಂದಾದ್ರೂ ಒಂದು ನಂತರ ಬೇರೆ ಬೇರೆ ಕಾಳು ಮೆಣಸು, ಏಲಕ್ಕಿ, ಲವಂಗ, ಹಿಂಗೆ ಈ ಥರ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಾ ಹೋದಾಗ ಅದನ್ನು ಬಿಡಬೇಕಾಯ್ತು ನಮಗೆ. ಸರಿ, ಈಗ ಅದನ್ನೆಲ್ಲ ಬಿಟ್ಟು ಈಗ ಶುದ್ಧ ಅರಿಶಿನದ ಉತ್ಪಾದನೆಯ ಬಗ್ಗೆ ಹೇಳಿ. ಅರಿಶಿನ ಗಿಡವನ್ನು ಅಭಿವೃದ್ಧಿ ಮಾಡುವುದು, ನಂತರ ಶುದ್ಧ ಅರಿಶಿನವನ್ನು ಉತ್ಪಾದನೆ ಮಾಡುವಂಥದ್ದು ಹೇಗೆ? ಅದು ಇವಾಗ ಮಳೆ ಒಂದು ಬೀಳ್ಬೇಕಿದ್ರೆ ಅದರ ಅನ್ನ ನೆಡಬೇಕು. ಮಾರ್ಚ್ ಏಪ್ರಿಲ್ನಲ್ಲಿ ನೆಡಬೇಕು. ನಾವು ಇವಾಗ ನೆಡೋದು, ನಮ್ದು ಈಗ ಮಲೆನಾಡು ಪ್ರದೇಶದಲ್ಲಿ ಮಾರ್ಚ್ ಏಪ್ರಿಲಲ್ಲಿ ಹಾಕೋದಿಲ್ಲ ನಾವು, ಈ ಮಳೆ ಬಂದಮೇಲೆ ಜೂನಲ್ಲಿ ಹಾಕೋದು. ಕೊಳದ ಜಾಸ್ತಿ ಮಳೆ ಬಂದರೆ ಕೊಳತು ಹೋಗುತ್ತೆ, ಸ್ವಲ್ಪ ಮಳೆ ಬಿದ್ದರೆ ಅದು ಹುಟ್ಟಿ ಬಂದ ತಕ್ಷಣ ಏನಾಗೋದಿಲ್ಲ. ನಮ್ಮದು ಹಾಂ ಇಳಿಜಾರು ಜಾಗ ಇದೆ, ಅದರಲ್ಲಿ ಮಾಡ್ತೀವಿ. ಜನವರಿ ಫೆಬ್ರವರಿ ಅಂದರೆ ಕೀಳ್ತೀವಿ ನಾವು. ಅದು ಮಧ್ಯಾಹ್ನದ ಗೆಡ್ಡೆಯನ್ನು ಬಲ್ತಿರು ಗೆಡ್ಡೆಯನ್ನು ಇಟ್ಟು ಬೀಜಕ್ಕೆ ತೆಗೆದಿಟ್ಟು ಸೈಡಿಂದೆಲ್ಲ ತೆಗೆದು ತೊಳೆ ಚೆನ್ನಾಗಿ ಮಾಡಿ ತೊಳೆದು ಬೇಯಿಸಿ ಕೊಚ್ಚಿ ಬಿಸಿಲಿಗೆ ಒರಣಿಸಿ ಗಿರಣಿಗೆ ಹಾಕ್ತೇವೆ. ನಮ್ಮದೇ ಗಿರಣಿ ಇದೆಲ್ಲ ಇದೆ, ನಾವು ಸಂಘದಿಂದ ಸಾಲವನ್ನು ಪಡೆದು ಗಿರಣಿ ಎಲ್ಲ ತಕ್ಕೊಂಡು ಅದರಲ್ಲಿ ಹಿಟ್ಟು ಮಾಡಿ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತೀವಿ. ಶುದ್ಧ ಅರಿಶಿನ ಹುಡಿ ಅಂದರೆ ಏನು? ಏನು ಕಲಬೆರಿಕೆ ಮಾಡದೇ ಇರುವಂತಹದ್ದು. ನಾವು ಬೇರೆ ಬೇರೆ ಈಗ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ತಗೊಂಡ್ರೆ ಏನಾದರೂ ಕಲಬೆರಿಕೆ ಮಾಡ್ತಾರೆ, ಹಿಟ್ಟು ಕಲಬೆರಿಕೆ ಮಾಡ್ತಾರೆ, ಅದು ಕಲಬೆರಿಕೆ ಮಾಡ್ತಾರೆ, ಇದು ಕಲಬೆರಿಕೆ. ನಾವು ಹಂಗಲ್ಲ, ಈಗ ನಮ್ಮ ಮನೆಯಲ್ಲೇ ನಾವೇ ಸ್ವತಃ ಮಾಡಿರುವಂಥದ್ದು ಶುದ್ಧವಾಗಿರುತ್ತೆ. ಈಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಿರುವಂತಹ ಅರಿಶಿನಕ್ಕೂ ಸಾವಯವದಲ್ಲಿ ಬೆಳೆದಿದ್ದ ಅರಿಶಿನಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಹೌದು, ವ್ಯತ್ಯಾಸ ಉಂಟು. ಸಾವಯವದಲ್ಲಿ ಬೆಳೆದು ಪರಿಮಳ ಚೆನ್ನಾಗಿ ಬರುತ್ತೆ, ಕಲರ್ ಫುಲ್ ಆಗಿರುತ್ತೆ. ಅದು ಅದರ ಡಿಫ್ರೆನ್ಸ್ ಬೇರೆ ಗೊತ್ತಾಗುತ್ತೆ, ಇದರದ್ದೇ ಗೊತ್ತಾಗುತ್ತೆ ಬೇರೆ ನೋಡಿದಾಗ. ಕುಂಕುಮ ಮಾಡುವ ಪ್ರಯತ್ನ ಮಾಡಿದಿರಾ? ಇಲ್ಲ, ಕುಂಕುಮ ಮಾಡೋ ಪ್ರಯತ್ನ ಮಾಡಿಲ್ಲ, ಮಾಡಬೇಕಂತಿದೆ. ಈಗ ಅರಿಶಿನ ಅಲ್ಲದೆ ಬೇರೆ ಏನು ಉತ್ಪನ್ನ ಮಾಡ್ತೀರಿ ನೀವು? ನಾವು ಅಡಿಕೆ, ಕಾಳುಮೆಣಸು, ಏಲಕ್ಕಿ. ಹೌದು, ಕೃಷಿ ಮಾಡ್ತೀವಿ. ವಾಣಿಯವರೀಗ ಹೇಳಿ, ಈಗ ಸ್ವಸಹಾಯ ಸಂಘ 24 ವರ್ಷಗಳನ್ನು ಪೂರೈಸಿದೆ, ಬೇರೆ ಬೇರೆ ಚಟುವಟಿಕೆಯಲ್ಲಿ ನಿಮ್ಮ ಸಂಘದ ಸದಸ್ಯರು ತೊಡಗಿಸಿಕೊಂಡಿದ್ದಾರೆ, ಬೇರೆ ಊರಿಂದ ಬಂದವರು ಕೂಡ ನಿಮ್ಮ ಸಂಘದ ಸದಸ್ಯರು, ಇವಾಗ ನಿಮ್ಮ ಊರಿನವರೇ ಅವರು, ಅವರಿಗೆಲ್ಲ ಏನಿಸ್ತದೆ ಈ ಸ್ವಸಹಾಯ ಸಂಘವನ್ನು ನೋಡಿದಾಗ? ಅದೇ, ನಮ್ಮ ಸ್ವಸಹಾಯ ಸಂಘ ಸುಮಾರಿಗೆ ನಮ್ಮ ಇಡೀ ಜೋಡ ತಾಲೂಕಲ್ಲೇ ಸ್ವಲ್ಪ ಫೇಮಸ್ ಅನ್ಬೋದು. ಅಂದರೆ ಇಷ್ಟು ಮೊದಲಿಂದ ಶುರುವಾಗಿ ಕಂಟಿನ್ಯೂ ಆಗಿ ನಡ್ಕೊಂಬಂದಿರೋದು ನಮ್ಮದೇ ಒಂದು ಸಂಘ ಜೋಡ ತಾಲೂಕಲ್ಲಿ. ಬೇರೆ ಊರುಗಳಲ್ಲಿ ಇರಬಹುದು, ಬಟ್ ಈ ಥರ ಸೇರ್ಕೊಂಡು ಬಂದಿರೋದು ಇಲ್ಲೇ. ಹಾಗಾಗಿ ನಮ್ಮದು ಇಲ್ಲಿ ಈಗ ಸಂಜೀವಿನಿ ಅಂತ ಈ ಸರ್ಕಾರದವರು ಇಡೀ ಎಲ್ಲ ಸ್ವಸಹಾಯ ಸಂಘಗಳನ್ನು ಒಂದು ಸೂರಿನಡಿ ತಂದದ್ದು. ಅಂದರೆ ಎಲ್ಲೆಲ್ಲಿ ಸ್ವಸಹಾಯ ಸಂಘಗಳಿದ್ದಾವೆ, ಯಾವ್ಯಾವ ಈ ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ಎಲ್ಲ ಅವರು ಸಂಜೀವಿನಿ ಅಡಿಯಲ್ಲಿ ಬರ್ತದೆ. ಸಂಜೀವಿನಿ ಅಂತ NRLM ಅಂತ ಒಂದು ಇದುಂಟು, ಆ ಇದರಲ್ಲಿ ಬರ್ತಾರೆ. ಆವಾಗ ಆ ಸಂಘದಲ್ಲಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ನಮ್ಮದು ಲೆಕ್ಕಪತ್ರ, ನಾವು ಇದನ್ನು ಹೇಗೆ ಇಟ್ಟಿದ್ದೇವೆ, ಅಕೌಂಟಿಂಗ್ ಇಟ್ಟಿದ್ದೇವೆ ಹೇಗೆ, ಬ್ಯಾಂಕಿನ ವ್ಯವಹಾರ ಹೇಗೆ ಮಾಡ್ತೇವೆ, ಬ್ಯಾಂಕಿಂದ ಸಾಲ ತಗೊಳ್ತೇವೆ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಎಲ್ಲ ಸಂಘಗಳನ್ನು. ಆ ಥರ ಅಬ್ಸರ್ವ್ ಮಾಡಿದ್ರಲ್ಲಿ ಹೋದ ಸಲ ನಮಗೆ ನಮ್ಮ ಸಂಘಕ್ಕೆ ಒಳ್ಳೆ ಸಂಘ, ಎಲ್ಲವನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದರೆ ನಾವು ಸ್ವಸಹಾಯ ನಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರೋದೇ ಇಲ್ಲ, ಅಂದರೆ ಅದೇ ಒಂದು ಒಳ್ಳೆ ಸಂಘ ನಡೀತಿದೆ ಅನ್ನೋದಕ್ಕೆ, ಒಳ್ಳೆ ಸಂಘ ನಡೀತಾ ಇದೆ ಅನ್ನೋದಕ್ಕೆ ಮುಖ್ಯ ಉದಾಹರಣೆ ಏನು ಅಂತಂದರೆ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಬ್ಯಾಲೆನ್ಸ್ ಇರಬಾರ್ದು. ಅಂದರೆ ನೀವು ಹೇಗೆ ಹಣ ಟರ್ನ್ ಓವರ್ ಆಗ್ತಾ ಇರಬೇಕು, ಹೇಗೆ ಹಣ ಸಾಲ ತುಂಬುತ್ತಾರೋ ಹಾಗೆ ಮತ್ತು ಮೆಂಬರ್ಸು ಸಾಲ ತಗೊಳ್ತಾ ಇದ್ದಾರೆ. ಸಾಲ ಯಾರು ಮಜಕ್ಕೆ ತಗೊಳ್ಳೋದಿಲ್ಲ, ಯಾಕಂದರೆ ತುಂಬಬೇಕಲ್ಲ ಅದನ್ನು. ಸಾಲ ತಗೊಂಡು ಮಜಾ ಮಾಡಿದ್ರೆ ತುಂಬದೇ ಹೇಗೆ? ಅದಕ್ಕೆ ಮಧು ಹೆಣ್ಮಕ್ಕಳಂತೂ ಸುಮ್ಮನೆ ಸಾಲ ಮಾಡೋದೇ ಇಲ್ಲ, ಯಾಕಂದರೆ ಹೆಣ್ಮಕ್ಳಿಗಿರುವಷ್ಟು ಜವಾಬ್ದಾರಿ ನನಗನ್ಸಿದ ಮಟ್ಟಿಗೆ ಗಂಡ್ಮಕ್ಳಿಗಿರೋದಿಲ್ಲ. ತಗೊಂಡ್ರಾಯ್ತು ಆಮೇಲೆ, ಅಂದರೆ ತಗೊಂಡ್ಮೇಲೆ ತುಂಬಿದ್ರಾಯ್ತು ಅಂತ ಅಂದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತದೆ. ಹೆಣ್ಮಕ್ಳಿಗೆ ಆಗಲ್ಲ, ಎಲ್ಲಿಂದ ತುಂಬುದು, ಹೇಗೆ ತುಂಬುದು, ಅಂದರೆ ನಮಗೆ ಮರ್ಯಾದೆ ಹಾಗೆ ಸ್ವಸಹಾಯ ಸಂಘದಲ್ಲಿರೋ ಹೆಣ್ಣು. ಹಾಗಾಗಿ ಅದು ಸಾಲ ತಗೊಂಡಿದ್ದಾರೆ ಅಂತಂದಮೇಲೆ ಅದನ್ನು ಒಂದು ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ತಾರೆ. ಆ ಥರ ಟರ್ನ್ ಓವರ್ ನಮ್ಮ ಸಂಘದಲ್ಲಿ, ಸ್ವಸಹಾಯ ಸಂಘದಲ್ಲಿ ಆಗ್ತಾ ಇರೋದ್ರಿಂದ ನಮಗೆ ಸರ್ಕಾರದಿಂದ 1 ಲಕ್ಷ ರೂಪಾಯಿ ಬೀಜಧನ ಅಂತ ಕೊಟ್ಟಿದ್ದಾರೆ ಇದನ್ನು ಬಳಸ್ಕೊಳ್ಳಿಕ್ಕಾಗಿ. ಹಾಂ, ನಮಗೆ ಈಗ ಒಂದು ವರ್ಷ ಆಯಿತು ಅದರದ್ದು. ಒಂದು ಅದು ಕೂಡ ನಮ್ಮ ಸಂಘದಲ್ಲಿ, ಸ್ವಸಹಾಯ ಸಂಘದಲ್ಲಿ ಅಂದರೆ ಈಗ ಬ್ಯಾಲೆನ್ಸ್ ಆಗಿಲ್ಲ, ಎಲ್ಲರೂ ಟರ್ನ್ ಓವರ್ ಆಗ್ತಾನೇ ಇದೆ. ಎಷ್ಟೆಲ್ಲ ಅಂದರೆ ನಾವು ಮದುವೆಯಾಗಿ ಹೊಸದಾಗಿ ಬಂದಾಗಿ ಜಾಯ್ನ್ ಆದವರು, ಈಗ ಮಕ್ಕಳ ಮದುವೆ ಮಾಡಿದರು, ಎಜುಕೇಷನ್ ಕೊಟ್ಟರು, ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಮಕ್ಕಳು ಎಂಜಿನಿಯರ್ ಆದರು, ಈಗ ಫಾರಿನ್ನಲ್ಲಿದ್ದಾರೆ ಎಂಜಿನಿಯರಿಗೆ ಓದಿಸಿ, ಅಂದರೆ ಕೂಲಿ ಕೆಲಸ ಮಾಡುವವರಿಗೆ ಯಾವುದೇ ಸೋರ್ಸ್ ಇಲ್ಲ, ದಿವಸ ದಿವಸದಷ್ಟೇ. ಈ ಸ್ವಸಹಾಯ ಸಂಘದಲ್ಲಿ ಸಾಲ ಮಾಡಿಯೇ ಶಾಲೆ ಕಲಿಸಿ ಅವರಿಗೆ, ಆಗ ನೀವು ಹೇಳ್ಬೋದು ಎಜುಕೇಷನ್ ಲೋನ್ ಸಿಗ್ತದೆ ಬ್ಯಾಂಕಿಂದ, ಆದರೆ ಅಷ್ಟು ಸುಲಭ ಇಲ್ಲ. ಸ್ವಸಹಾಯ ಸಂಘದಲ್ಲಿ ಸಿಗುವಷ್ಟು ಸುಲಭದಲ್ಲಿ ಸಾಲ ಮತ್ತೆ ಎಲ್ಲಿಯೂ ಸಿಗುವುದಿಲ್ಲ. ಮತ್ತೆ ಅದು ಬಡ್ಡಿ ಎಲ್ಲ ನಮಗೆ ಸಿಗೋದು, ಈ ಸ್ವಸಹಾಯ ಸಂಘದ ಸಾಲದ್ದು ಬಡ್ಡಿ ತುಂಬಿದ್ದು. ನೀವು ಬ್ಯಾಂಕಿಗೆ ಕಟ್ಟಿದ್ರೆ ನಾವು ಹಣ ನಾವಲ್ಲಿ ಬಡ್ಡಿ ಕಟ್ಟಬೇಕು, ಇಲ್ಲೂ ಕಟ್ಟಬೇಕು, ಆದರೆ ಅದು ನಮಗೆ ಬಳಸಲಿಕ್ಕೆ ಸಿಕ್ಕೋದು ನಮಗೆ. ಹಾಗಾಗಿ ಈ ಸ್ವಸಹಾಯ ಸಂಘದಿಂದ ತುಂಬ ಜನ ಲಾಭ ಪಟ್ಕೊಂಡು ಈಗೀಗ ಹೊಸದಾಗಿ ಮದುವೆಯಾಗಿ ಬಂದವರು ನಮ್ಮ ಸ್ವಸಹಾಯ ಸಂಘದಲ್ಲಿ ಅವಕಾಶ ಇದೆ ಅಂತಂದರೆ ನಾನು ಸೇರ್ಕೊಳ್ತೇನೆ, ನಾನು ಬರ್ತೇನೆ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ಸ್ವಸಹಾಯ ಸಂಘ ಒಳ್ಳೆ. ಮತ್ತು ಇದಕ್ಕೆ ಮುಖ್ಯ ಕಾರಣ ನಮ್ಮದು ಲೆಕ್ಕಪತ್ರ. ಎಲ್ಲಿಯೂ 1 ರೂಪಾಯಿ ಇಷ್ಟು ವರ್ಷ ಆದರೂ 1 ರೂಪಾಯಿ ಅವ್ಯವಹಾರ ನಡೆದ ದಾಖಲೆಗಳಿಲ್ಲ. ಈಗ ವಿಮಲ ಅವರು ಹೇಳಬೇಕು, ಈ ಬೇರೆ ಬೇರೆ ಉತ್ಪನ್ನಗಳನ್ನು ನೀವು ಮಾಡ್ತಾ ಇದ್ರಿ, ಇದರಲ್ಲಿ ಗುಣಮಟ್ಟವನ್ನು ಖಾತ್ರಿಪಡಿಸುವಂತಹದ್ದು ಹೇಗೆ ಅಂತ? ಗುಣಮಟ್ಟ ಕಾಪಾಡಿಸುವಂದ್ರೆ ಮೇನ್ ಅಡಕೆ ನಮ್ಮದು, ಅದು ನಾವು ಒಣಗಿಸೋದು ಬೇಯಿಸೋದು ಅದರ ಅಲ್ಲಿಂದ ಚೆನ್ನಾಗಿ ಮಾಡಬೇಕು. ಫಸ್ಟ್ ಕೊಳೆ ರೋಗ ಬರ್ತದೆ, ಈಗ ಔಷಧಿ, ಅದು ಔಷಧಿ ಹೊಡೆಯೋದು ಅಂದರೆ ಮೇನ್ ಅಡಿಕೆ ಬೆಳೆ ನಮ್ಮದು. ಈಗ ಔಷಧಿ ಒಂದ್ಸಲ ಭಯಪಟ್ಟು ಹೊಡೆದಾಯಿತು, ಮೇ ತಿಂಗಳಲ್ಲಿ ಇದಾಗಿದೆ. ಎರಡನೇ ಅಡಿಕೆ ಕೊಯ್ಲು ಬರ್ತದೆ, 2 ಸಲ ಔಷಧಿ ಹೊಡಿಬೇಕು, ಚೌತಿ ಟೈಮ್ನಲ್ಲಿ ಇನ್ನೊಂದ್ಸಲ, ಆಮೇಲೆ ಅಡಿಕೆ ಕೊಯ್ಲು. ಮಳೆ ಬಂತಂದರೆ ಸೋತ್ವಿ ನಾವು, ಅಡಿಕೆ ಒಣಸ್ಲಿಕ್ಕೆ ಆಗೋದಿಲ್ಲ, ಆವಾಗ ಕಳಪೆ ಮಟ್ಟದ್ದಾಗ್ತದೆ, ಆವಾಗ ಸ್ವಲ್ಪ ಲೇಟ್ ತೆಗಿಬೇಕು ಅಡಿಕೆ ಬಿಸಿಲು ಬಂದಮೇಲೆ. ಅದು ಸುಲಿದು ಆಳು ತಗೊಂಡು ಸುಲಿಯೋದು ಅಥವಾ ಮೆಷಿನ್ನು, ಆಮೇಲೆ ಬೇಯಿಸೋದು, ಅದೆಲ್ಲ ಮಾಡಬೇಕಾದ್ರೆ ನಿಗಾ ವಹಿಸಿ ಮಾಡಿದರೆ ಒಳ್ಳೆ ಮಟ್ಟದ ಇದಾಗ್ತದೆ, ಎಲ್ಲ ಬೆಳೆಯೂ ಬಂತು. ಈಗ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಇಂಥದ್ದು ಮಾಡುವಾಗ ಸಂದರ್ಭದಲ್ಲಿ ಗುಣಮಟ್ಟವನ್ನು ಕಾಪಾಡೋದು ಹೇಗೆ? ಹಪ್ಪಳ ಸಂಡಿಗೆ ಮಾಡುವಾಗ ಅಂದರೆ ನಾವು ಅಷ್ಟು ಕ್ಲೀನಾಗಿಯೇ ಮಾಡಬೇಕಾಗ್ತದೆ. ಹೆಂಗೆಂಗೋ ಒಣಸಿ ಬಂದರೆ ಧೂಳಿರುವಲ್ಲ, ಆ ಥರ ಆಗೋದಿಲ್ಲ. ಇದಿರ್ತದೆ ನಮ್ಮದು ಮೇಲೆ ಸ್ಲ್ಯಾಪ್ ಅಂತೇಳಿ, ಅಲ್ಲಿ ಒಣಗಿಸ್ತೀವಿ. ಮಾಡಬೇಕಾದ್ರೂ ಮತ್ತೆ ಕ್ಲೀನಾಗಿ ಇದು ಮಾಡ್ಕೊಂಡು ಮಾಡ್ತೀವಿ, ತೊಳೆದು. ಹಾಂ, ಪ್ಲಾಸ್ಟಿಕ್ಕು ಹಾಕ್ತೇವೆ, ಬಾಳೆ ಎಲೆಯಲ್ಲೂ ಮಾಡ್ತೇವೆ, ಆ ಥರ ಮಾಡಿ ಒಣಗಿಸ್ತೇವೆ. ಈಗ ಸಾಮಾನ್ಯವಾಗಿ ಖರೀದಿದಾರರು ಏನು ಯೋಚನೆ ಮಾಡ್ತಾರೆ ಅಂದರೆ ಒಂದು ಬ್ರ್ಯಾಂಡ್ ಅಲ್ಲಿ ಇರಬೇಕು ಅಥವಾ ಆಕರ್ಷಣೀಯವಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಸಾಮಾನ್ಯವಾಗಿ ಈ ಸ್ವಸಹಾಯ ಸಂಘಗಳ, ಸ್ತ್ರೀ ಶಕ್ತಿ ಸಂಘಗಳೆಲ್ಲ ಮಾಡುವಂಥ ಉತ್ಪನ್ನಗಳು ಅಂಥ ಬ್ರ್ಯಾಂಡಿಂಗ್ ಇರುವುದಿಲ್ಲ, ಮಾರಾಟದಲ್ಲಿ ಏನಾದರೂ ತೊಡಕಾಗ್ತದಾ? ಮಾರಾಟ ಅಂದರೆ ನಮ್ಮದು ಕೇಳಿ ತೊಗೊಂಡು ಹೋಗ್ತಾರೆ, ಅದು ನೋಡ್ಲಿಕ್ಕಂದ್ರೆ ನಾವು ದೊಡ್ಡ ಪ್ಯಾಕ್ ಅಲ್ಲ ನಮ್ಮದು, ಒಂದು 25 ಹಾಕಿ ಒಂದು ಕಟ್ ಮಾಡಿಕೊಡೋದು. ಜೀರಿಗೆ ಎಳ್ಳು ಹಾಕಿರ್ತೀವಿ, ಅದಕ್ಕೆ ಮೇಲಿಂದ ಕಾಣ್ತದೆ. ಅವರು ವಿಶ್ವಾಸದ ಮೇಲೆ ತೊಗೊಂಡು ಹೋಗ್ಬೇಕು, ಇನ್ನು ಏನು ಹೇಳಲಿಕ್ಕಾಗೋದಿಲ್ಲ. ಚಲೋ ಮಾಡಿ, ಹಾಂ, ಹಳ್ಳಿಯವರು ಮಾಡಿರ್ತಾರೆ, ಮಾರ್ಕೆಟಿಗೆ ತಗೊಂಡು ಹೋದ್ರು ತಗೊಳ್ತಾರೆ. ಅದು ನಿಮ್ಮ ಅನುಭವ ಏನು ಮಾರುಕಟ್ಟೆಗೆ ಸಂಬಂಧಪಟ್ಟ? ನಮಗೆ ಒಳ್ಳೆ ರೀತಿಯಿಂದ ಮಾಡ್ತೇವೆ, ಸ್ವಚ್ಛವಾಗಿರುತ್ತದೆ ಮತ್ತು ರುಚಿಕರವಾಗಿರುತ್ತದೆ ಅಂತ ಗೊತ್ತಿರುತ್ತೆ. ನಮಗೆ ಗೊತ್ತಿರೋರೇ ತಗೊಳ್ತಾರೆ. ನಮಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡೋದಿಲ್ಲ, ಒಬ್ಬೊಬ್ಬರೇ ಮಾಡೋದ, ಮನೆಯಲ್ಲಿ ಕುಂತು ಮಾಡೋದ. ಸಂಘದಲ್ಲಿ ಎಲ್ಲರೂ ಸೇರಿ ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹೊರಬದಿಗೆ ಮಾರ್ಕೆಟಿಂಗ್ ಮಾಡ್ಬೋದು. ಆದರೆ ನಾವು ಒಬ್ಬೊಬ್ಬರೇ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಮಾಡ್ತೇವೆ. ನಮ್ದು ಮಾಡ್ದಂಗೆ ಖರ್ಚಾಗಿಬಿಡತ್ತೆ, ಸೇಲಾಗಿಬಿಡತ್ತೆ. ಕೊಬ್ಬರಿ ಎಣ್ಣೆ ಇದೆಲ್ಲ ನಾವು ಫೋನ್ ಮಾಡಿ ಕೇಳ್ಕೊಳ್ತಾರೆ, ಇದು ಮಾಡ್ಕೊಳ್ತಾರೆ, ಆವಾಗ ಮಾರ್ಕೆಟಿಂಗ್ ಆಗಿಬಿಡುತ್ತೆ. ಈಗ ನಿಮ್ಮ ಜಮೀನಿನ ಒಂದು ಉತ್ಪನ್ನವೇ ಮಾತ್ರ ಮಾರಾಟ ಮಾಡ್ತಿರೋ ಅಥವಾ ಬೇರೆಯಿಂದ ಸಂಗ್ರಹಿಸಿ ಮಾರಾಟ ಮಾಡ್ತೀವಿ? ನಾವು ಬೇರೆಯವರಿಂದ ಸಂಗ್ರಹಿಸಿ ಮಾಡೋದಿಲ್ಲ, ನಮ್ಮಲ್ಲಿ ಏನಿದೆ ಅದನ್ನು ಮಾರಾಟ ಮಾಡ್ತೇವೆ. ಆಮೇಲೆ ಈಗ ವಾಣಿಯವರು ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಸಾಮಾನ್ಯವಾಗಿ ಈಗ ಈ ಕೃಷಿ ಉತ್ಪನ್ನ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಗ್ರಾಹಕರು ಏನು ಯೋಚನೆ ಮಾಡ್ತಾರಂದ್ರೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುವುದಿಲ್ವಾ ಅಂತ. ಬ್ರ್ಯಾಂಡೆಡ್ ಆದರೆ ನಾವು ಎಷ್ಟು MRP 99 rupees ಅಂದರೆ ಕೊಟ್ಟುಬಿಡ್ತೀವಿ. ಆದರೆ ಗ್ರಾಮೀಣ ಪ್ರದೇಶದ ಅಥವಾ ಒಂದು ಸ್ವಸಹಾಯ ಸಂಘದ ಉತ್ಪನ್ನ ಅಂದ ತಕ್ಷಣ ಒಂದು 5 rupees ಕಮ್ಮಿ ಮಾಡಿ 10 rupees ಕಮ್ಮಿ ಮಾಡಿ ಅಂತ ಬಾರ್ಗೇನ್ ಮಾಡುವವರು ಇರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವು ಹೇಳೋದು ಸರಿ ಇರಬಹುದು, ಆದರೆ ನಮ್ಮ ಅನುಭವದಲ್ಲಿ ನಮಗೆ ಒಂದು ಮಾತು ಕೇಳೋದಿಲ್ಲ ಯಾರು. ನಮ್ದೇನು ಕಸ್ಟಮರ್ ಯಾರು ಹೇಳಿದ್ರು? ಯಾಕಂದರೆ ಅವರು ಕ್ವಾಲಿಟಿಯನ್ನು ಅಷ್ಟು ನೋಡಿರ್ತಾರೆ. ಇಷ್ಟು ಶುದ್ಧವಾದದ್ದು, ಇಷ್ಟು ಸ್ವಚ್ಛವಾದದ್ದು ಮತ್ತು ಇಷ್ಟು ರುಚಿಯಾದದ್ದು, ರುಚಿ ಶುಚಿ ಎರಡೂ ಇರುವಂಥದ್ದು ನಾವು ಹೇಳಿದ ರೇಟಿಗೆ ತೊಗೊಂಡು ಹೋಗ್ತಾರೆ. ನಮಗೆ ಹಾಗೆ ಮಾರ್ಕೆಟ್ ಉಂಟು ಇಲ್ಲಿ. ಅಂದರೆ ನಮಗೆ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ನೋಡಿ. ಅಂದರೆ ನಾವು ಇಲ್ಲಿ ಮಾರ್ಕೆಟ್ ಹೇಗೆ ಅಂತಂದರೆ ನಾವು ಅನ್ನ ಗೊತ್ತಿಲ್ಲದ ಜನರಿಗೆ ಮಾರಾಟ ಮಾಡೋದೇ ಇಲ್ಲ. ಇದು ಸಮಸ್ಯೆ ಬರುವುದು ಯಾವಾಗ? ನೀವು ಗೊತ್ತಿಲ್ಲದೆ ಇರುವ ಜನರಿಗೆ ಬಂದಾಗ, ಒಂದು ಹೀಗೆ ಒಂದು ಪ್ಯಾಕೆಟಲ್ಲಿ ನೋಡಿದಾಗ ಆಗ ಕೇಳೋದು ಸಹಜ. ನಮ್ಮಲ್ಲಿ ನಮ್ಮ ಹತ್ರ ಏನು ವ್ಯಾಪಾರ ಆಗ್ತಿದೆಯಲ್ಲ, ನಮಗೆಲ್ಲ ನಮ್ಮ ಪರಿಚಯದವರೇ, ನೋಡಿಕೊಂಡು ಹೋದವರೇ, ಒಂದು ಸಲ ತಿಂದು ರುಚಿ ನೋಡಿದವರೇ, ಅವರಿಗೆ ವಿಶ್ವಾಸ ಇದೆ. ಇದು ಇದೇ ಥರ ಅಂದರೆ ನಾವು ಅಷ್ಟು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದೀವಿ. ಒಂದ್ಸಲ ಮಾಡಿದ್ದು ಈಗ ಒಂದ್ಸಲ ವ್ಯಾಪಾರ ಆಗಲಿ ಅಂತೇಳಿ ನಾವು ಅದನ್ನು ಅದರಲ್ಲಿ ಯಾವುದೇ ರಾಜಿ ಮಾಡ್ಕೊಂಡದ್ದಿಲ್ಲ. ಹೇಗೆ ಮಾಡ್ತೀವೋ ಅದನ್ನು ಮಾಡಲಿಕ್ಕೆ ಈ ಸಲ ಮಾಡ್ಲಿಕ್ಕೆ ಆಗಲಿಲ್ವಾ ಇಲ್ಲ ಅಂತ ಹೇಳ್ತೇವೆ. ಆದರೆ ಅದರಲ್ಲಿ ಇಲ್ಲ ಅವ್ರು ಕೇಳ್ತಾರಲ್ಲ ಕೊಡಬೇಕಲ್ಲ ಅಂಥೇಳಿ ಆ ಒತ್ತಡಕ್ಕೆ ಬಿದ್ದು ನಾವು ಅದರದ್ದು ಕ್ವಾಲಿಟಿಯಲ್ಲಿ ಯಾವತ್ತು ಗುಣಮಟ್ಟದಲ್ಲಿ ಯಾವತ್ತು ಕಡಿಮೆ ರಾಜಿ ಮಾಡ್ಕೊಂಡದ್ದಿಲ್ಲ. ಹಾಗಾಗಿ ನಮ್ಮ ಪ್ರಾಡಕ್ಟ್ಗಳಿಗೆ ನಾವು ಎಷ್ಟು ಹೇಳ್ತೇವಲ್ಲ, ನಿಮಗೆ ಮಾರ್ಕೆಟಲ್ಲಿ ಉದಾಹರಣೆ ಹೇಳ್ತೇನೆ, ಆಕಳ ತುಪ್ಪ ನಾವು ಮಾರ್ತೇವೆ, ಶುದ್ಧ ಆಕಳ ತುಪ್ಪ ನಮ್ಮ ಮನೆಯಲ್ಲಿ. ಅಂದರೆ ನಾವು ಹೀಗೆ ಜರ್ಸಿ ದನ ಅಲ್ಲ, ಊರ ದನ, ಸ್ಥಳೀಯ ದನ. ಅವು ತಮ್ಮ ಬೇಕಾದದ್ದನ್ನು ಮೇಯ್ದು ಬಂದದ್ದು, ಅಂದರೆ ನಾವು ಹಾಕಿ ಸಾಕಿದ್ದಲ್ಲ, ಮೇಯ್ದು ಬಂದದ್ದು. ಅದರದ್ದು ಕ್ವಾಲಿಟಿ ಯಾರಿಗೆ ಗೊತ್ತುಂಟಲ್ಲ ಎಷ್ಟು ಒಳ್ಳೇದಂತೇಳಿ, ಅವರಿಗೆ ಗೊತ್ತಿರ್ತದೆ. ಅವ್ರಿಗೆ ನಾವು ಹೀಗೆ ಹೇಳಿದರೆ ಮಾರ್ಕೆಟಲ್ಲಿ ನಿಮಗೆ 500-600 rupees ಕೊಟ್ಟರೆ ನಮ್ಮ ಹತ್ರ 800 rupees ಕೊಟ್ಟು ತೊಗೊಂಡು ಹೋಗ್ತಾರೆ ಆಕಳ ತುಪ್ಪನ್ನು. ಅವರಾಗೆ ನಾವು ಹೇಳಿದ್ದಲ್ಲ, ನಾವು ರೇಟ್ ಫಿಕ್ಸ್ ಮಾಡಿದ್ದಲ್ಲ ಇದನ್ನು, ನಾವು ರೇಟ್ ಫಿಕ್ಸ್ ಮಾಡಿದ್ದಲ್ಲ ಅವ್ರು. ನಿಮ್ದು ಈ ತುಪ್ಪಕ್ಕೆ ನಾನು ಇಷ್ಟು ಕೊಡ್ತೇನೆ ಕೊಡಿ ನನಗೆ, ಎಷ್ಟಿದ್ರೂ ಕೊಡಿ ಅಂತ ಕೇಳ್ಕೊಂಡು ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಅಂದರೆ ನಾವು ಹೇಗೆ ಮಾರಾಟ ಮಾಡೋದು ಅಂದರೆ ನಮಗೆ ಬೇಕಾದಷ್ಟು ತಿಂದು ನಮ್ಮವರಿಗೆ ಕೊಟ್ಟು ಉಳಿದದ್ದನ್ನು ಮಾರೋದು, ನಾವು ಲಾಭಕ್ಕಾಗಿ ಇರುವುದಲ್ಲ. ಈ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ರಿಂದ, ಈ ವಿಚಾರಧಾರೆಯನ್ನು ಇಟ್ಕೊಂಡಿದ್ರಿಂದ ನಾವು ಚೆನ್ನಾಗಿಯೇ ಇದ್ದೇವೆ, ನಮ್ಮ ಪರಿಸ್ಥಿತಿ ಸುಧಾರಿಸಿದಿದೆ. ಈಗ ಸ್ಥಳೀಯ ಮಾರುಕಟ್ಟೆ ಅಥವಾ ಗ್ರಾಹಕರಲ್ಲದೆ ಹೊರಗಿನವರು, ಈಗ ಟೂರಿಸ್ಟ್ಗಳು ಬರ್ತಾರೆ, ಈಗ ಇಲ್ಲೆಲ್ಲ ಹೋಮ್ ಸ್ಟೇಗಳೆಲ್ಲ ಆರಂಭವಾಗಿದೆ, ಅಂತಹ ಔಟ್ಲೆಟ್ಗಳಲ್ಲಿ ನಿಮ್ಮ ಉತ್ಪನ್ನವನ್ನು ಇಟ್ಟು ಮಾರಾಟ ಮಾಡುವ ಪ್ರಯತ್ನ ಏನಾದ್ರು ಮಾಡಿದ್ರಾ? ಇಟ್ಟು ಮಾರಾಟ ಮಾಡಿದರೆ ಆಗ್ತದೆ ಸರ್. ಆದರೆ ನಾನು ಅದೇ ಹೇಳಿದ್ದಲ್ಲ, ನಮ್ಮ ಗಿರಾಕಿಗಳಿಗೆ ನಮಗೆ ಉತ್ಪಾದನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹತ್ರ. ಈಗ ಆ ನಿಟ್ಟಿನಲ್ಲಿ ನಾವು ಮಾಡಲಿಕ್ಕೆ ಹೋಗೋಣ ಅಂತಂದರೆ ಅದು ಎಂತ ಆಗ್ತದಂತಂದರೆ, ಈಗ ನಾವು ಆಮೇಲೆ ಆಳು ತಗೊಳ್ಬೇಕಾಯ್ತು, ಆವಾಗ ರೇಟ್ ಜಾಸ್ತಿ ಆಗ್ತದೆ ಒಂದು, ಮತ್ತು ಅಷ್ಟು ಆ ಕ್ವಾಲಿಟಿ ಇರುವುದಿಲ್ಲ. ನಾವೀಗ ಏನು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವ, ಆ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಬೇರೆ ಮಾರ್ಕೆಟಲ್ಲಿ ಸಿಗುವ ಪ್ರಾಡಕ್ಟ್ಗೂ ನಮಗೂ ಯಾವ ವ್ಯತ್ಯಾಸ ಇರುವುದಿಲ್ಲ. ಆಗ ಪುನಃ ಅಲ್ಲಿ ಮತ್ತೆ ಬಾರ್ಗೇನಿಂಗ್ ಬರ್ತದೆ, ನಾವು ಮಾರ್ಕೆಟಿಂಗ್ ಮಾಡಬೇಕಾಗ್ತದೆ, ನಮ್ಮದು ಸ್ಟಾಕ್ ಉಳಿತದೆ, ಆ ಸ್ಟಾಕ್ ಉಳಿದೇ ಇರುವಂಗೆ, ಇವೆಲ್ಲ ಶ್ರಮ ಇಲ್ಲದೆ ಇದು ನಮ್ಮ ನಿತ್ಯದ ಜೀವನದಲ್ಲಿ, ನಮ್ಮ ನಿತ್ಯ ಜೀವನದ ಜೊತೆಗೆ ನಡೀತಾ ಇದೆ. ಇದರಿಂದ ನಮ್ಮ ಜೀವನವು ಸುಧಾರಣೆ ಆಗ್ತಾ ಇದೆ, ಜೀವನ ಮಟ್ಟವನ್ನು ಸುಧಾರಿಸ್ತಾ ಇದೆ. ನಮಗೆ 365 days ಕೆಲಸ, ಮನುಷ್ಯನಿಗೇನು ಬೇಕು? ಕೆಲಸ ಬೇಕು, ಅದಕ್ಕೆ ತಕ್ಕಂಥ ಸಂಭಾವನೆ ಬೇಕು ಅಥವಾ ಸಂಪಾದನೆ ಬೇಕು, ಆ ಎರಡೂ ನಮಗೆ ಇಲ್ಲಿಂದ ಆಗ್ತಾ ಇದೆ. ಹಾಗಿರ್ಬೇಕಾದ್ರೆ ನಾವು ಹೆಚ್ಚಿನ ಆಸೆಗೆ ಯಾಕೆ ಬೀಳಬೇಕು, ಹೆಚ್ಚಿನ ಇದಕ್ಕೆ ಯಾಕೆ ಮಾಡಬೇಕು? ಇದು ನಮ್ಮ ವಿಚಾರಧಾರೆ. ಆದ್ದರಿಂದ ಬಹಳ ಒಳ್ಳೆಯ ಮಾತನ್ನು ಹೇಳಿದಿರಿ ವಾಣಿಯವರೇ. ಜೊತೆಗೆ ವಿಮಲ ಮತ್ತು ವಿಶಾಲಾಕ್ಷಿ, ಆ ಸ್ವಸಹಾಯ ಸಂಘದ ಮೂಲಕ ಒಂದು ಆರ್ಥಿಕ ಚಟುವಟಿಕೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಜೊತೆಗೆ ಈ ಸಂಘಟನೆ ಎನ್ನುವಂತಹದ್ದು ಎಷ್ಟು ಪ್ರಭಾವಶಾಲಿ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದಿರಿ. ಆರ್ಥಿಕ ಸ್ವಾವಲಂಬನೆಯ ಜೊತೆ ಜೊತೆಗೆ ಒಂದು ರೀತಿಯ ಸಂಘಟಿತರಾಗಿ ದುಡಿಯುವುದರಿಂದ ಯಾವ ರೀತಿಯ ಲಾಭ ಇದೆ ಎನ್ನುವಂಥ ಒಂದು ವಿಚಾರವನ್ನು ಕೂಡ ನೀವು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಧನ್ಯವಾದ. ಇಂದಿನ ಮಹಿಳಾ ವಾಣಿಯಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಅಭಿವೃದ್ಧಿ ಈ ವಿಷಯವಾಗಿ ಜಯಡಾ ತಾಲೂಕಿನ ಪಠೋಳಿಯ ಸಾಂಗ್ವಿ ಗ್ರಾಮದ ವಾಣಿ ರಾಘವೇಂದ್ರ ಪೈ, ವಿಮಲಾಕ್ಷಿ ಭಾಸ್ಕರ್ ಭಟ್ ಮತ್ತು ವಿಶಾಲಾಕ್ಷಿ ನಾರಾಯಣ್ ಭಟ್ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಮಹಿಳಾ ವಾಣಿ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಈಗ ಜನಪದ ಸಂಗೀತ. ಗೀಗಿ ಪದಗಳು ಕಲಘಟಕಿಯ ಮಲ್ಯಸ್ವಾಮಿ ಆರ್ ತಟಗಂಟಿ ಅವರಿಂದ.